ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಹಮ್ ಬೋಲ್ ರಾ ಹೈ ತೇರೆ ಬೀಜೂ ಕಾ ಕುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ठीक है भाई मैं भी आज से भी खेती शुरू करूंगा माटी से प्रेम की परंपरा है परंपरागत खेती ಇಂದಿನ ಕಿಸಾನವಾಣಿಯಲ್ಲಿ ಸಂರಕ್ಷಿತ ಬೇಸಾಯ ತಂತ್ರಜ್ಞಾನದ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಹರ್ಷವರ್ಧನ್ ಎಂ ಅವರೊಡನೆ ಸಂದರ್ಶನ ಕೇಳುವಿರಿ ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಹರ್ಷವರ್ಧನ್ ಎಂ ಅವರಿದ್ದಾರೆ ನಮ್ಮ ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಂರಕ್ಷಿತ ಬೇಸಾಯದ ತಂತ್ರಜ್ಞಾನ ಅಂದರೆ ಈಗ ಪಾಲಿ ಹೌಸ್ ಅಂತೀವಿ ಶೇಡ್ ಹೌಸ್ ಅಂತೀವಿ ಬೇರೆ ಬೇರೆ ರೀತಿಯಾಗಿ ಒಂದು ಸಂರಕ್ಷಿತ ಜಾಗೆಯೊಳಗೆ ಹೇಗೆ ಅವುಗಳನ್ನು ಅಂದರೆ ಬೆಳೆಗಳನ್ನು ಬೆಳಿಬೋದು ಇಲ್ಲಿ ಯಾವ ತಂತ್ರಜ್ಞಾನ ನಮಗೆ ಅನುಕೂಲ ಆಗುತ್ತೆ ಕರಾವಳಿ ಪ್ರದೇಶಕ್ಕೆ ಅನ್ನುವಂಥದ್ದು ಮತ್ತು ಈ ಹಿಂದೆ ಹಾಕಿದಂಥ ಈ ಸಂರಕ್ಷಿತ ಕೃಷಿ ಅಲ್ಲಿ ಮಾಡಿದಂಥ ರೈತರು ಅನೇಕರು ನಮಗೆ ಇದು ಆಗಲ್ಲ ಸರಿ ಅನ್ನಿಸ್ತಾ ಇಲ್ಲ ಅಂತೇಳಿ ಎಷ್ಟೋ ಜನ ಕೈ ಚೆಲ್ಲಿ ಕೈ ಬಿಟ್ಟಿದ್ದಾರೆ ಹಾಗಾಗಿ ಏನಿದು ಯಾಕೆ ಫೇಲ್ ಆಯಿತು ಅಲ್ಲಿ ಮತ್ತು ಏನು ಬದಲಾವಣೆ ಮಾಡ್ಕೋಬೇಕು ಹೊಸದಾಗಿ ಮಾಡೋರು ಕೂಡ ಏನು ಗಮನಿಸಬೇಕು ಈ ನಿಟ್ಟಿನೊಳಗೆ ಮಾತಾಡಿಸ್ತಾ ಇದ್ದೀವಿ ನಮಸ್ಕಾರ ಹರ್ಷವರ್ಧನ್ ಅವರು ನಮಸ್ಕಾರ ಸರ್ ಈ ಸಂರಕ್ಷಿತ ಬೇಸಾಯದ ತಂತ್ರಜ್ಞಾನ ಅದರಲ್ಲಿ ಈ ಪಾಲಿ ಹೌಸ್ ಅಂತೀವಿ ಗ್ರೀನ್ ಹೌಸ್ ಅಂತೀವಿ ಶೇಡ್ ನೆಟ್ ಅಂತೀವಿ ಏನು ಇದು ಹಿಂಗಂದ್ರೆ ಸ್ವಲ್ಪ ಸ್ಥೂಲವಾಗಿ ಪರಿಚಯ ಮಾಡಿ ಮೊದಲನೇದಾಗಿ ಸಂರಕ್ಷಿತ ಬೇಸಾಯ ಅಂತ ಅಂದರೆ ಬೆಳೆಯನ್ನು ಕೀಟ ರೋಗ ಪ್ರತಿಕೂಲ ವಾತಾವರಣದಿಂದ ಸಂರಕ್ಷಣೆ ಮಾಡೋದನ್ನೇ ಸಂರಕ್ಷಿತ ಬೇಸಾಯ ಅಂದರೆ ಯಾವ ಥರ ಸಂರಕ್ಷಣೆ ಮಾಡ್ತೀವಿ ಅಂದರೆ ಈಗ ನಾವು ಪಾಲಿ ಹೌಸ್ ಅಂತ ಹೇಳ್ತೀವಿ ಈಗ ನೀವು ಹೇಳಿದ್ರಿ ಸರ್ ಏನಂತ ಅಂದರೆ ಈಗ ಗ್ರೀನ್ ಹೌಸು ಪಾಲಿ ಹೌಸು ಶೇಡ್ ಹೌಸು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ ಗ್ರೀನ್ ಹೌಸು ಬೇರೆ ಶೇಡ್ ಹೌಸ್ ಬೇರೆ ಅಥವಾ ಪಾಲಿ ಹೌಸ್ ಬೇರೆ ಅಂತ ಈ ಗ್ರೀನ್ ಹೌಸ್ ಅಂದರೆ ಎಲ್ಲ ಶೇಡ್ ಹೌಸ್ ಆಗಿರ್ಬೋದು ಪಾಲಿ ಹೌಸ್ ಆಗಿರ್ಬೋದು ಲ್ಯಾತ್ ಹೌಸು ಅಥವಾ ರೈನ್ ಶೆಲ್ಟರು ಇವೆಲ್ಲದಕ್ಕೂ ಗ್ರೀನ್ ಹೌಸ್ ಅಂತಲೇ ಅಂತೀವಿ ಎಲ್ಲದೂ ಒಂದು ಗ್ರೀನ್ ಹೌಸಿನ ಬಗೆ ಇವೆಲ್ಲ ಬೇರೆ ಬಗೆ ಬಗೆಗಳು ಮೊದಲನೇದಾಗಿ ಪಾಲಿ ಹೌಸ್ ಅಂತ ಹೇಳ್ತೀವಿ ಪಾಲಿ ಹೌಸ್ ಅಂತ ಏನು ಅಂತಂದರೆ ಈ ಮೆಟಲ್ ಫ್ರೇಮ್ ಇರ್ತವೆ ಮೆಟಲ್ ಫ್ರೇಮಿಗೆ ಪಾಲಿ ಫಿಲ್ಮ್ ಅಂದರೆ ಪ್ಲಾಸ್ಟಿಕ್ ಫಿಲ್ಮ್ನ ಹೊದಿಸಿದಾಗ ಅದನ್ನು ನಾವು ಪಾಲಿ ಹೌಸ್ ಅಂತ ಕರಿತೀವಿ ಅದೇ ಶೇಡ್ ನೆಟ್ಟನ್ನು ಹೊದಿಸಿದರೆ ಅದನ್ನು ಶೇಡ್ ನೆಟ್ ಹೌಸ್ ಅಂತ ಕರಿತೀವಿ ಅದೇ ಇನ್ಸೆಕ್ಟ್ ನೆಟ್ಟನ್ನು ಅಂದರೆ ಇದನ್ನು ಬೀಜೋತ್ಪಾದನೆಯಲ್ಲಿ ಯೂಸ್ ಮಾಡ್ತಾರೆ ಇನ್ಸೆಕ್ಟ್ ನೆಟ್ಟನ್ನು ಹೊದಿಸಿದರೆ ಅದನ್ನು ನೆಟ್ ಹೌಸ್ ಅಥವಾ ಇನ್ಸೆಕ್ಟ್ ನೆಟ್ ಹೌಸ್ ಅಂತ ಹೇಳ್ತಾರೆ ಅಥವಾ ಬರೇ ಮೇಲ್ಗಡೆ ಮಾತ್ರ ಪಾಲಿ ಫಿಲ್ಮ್ ಹಾಕಿ ಸೊ ನಾಲ್ಕು ಸೈಡಲ್ಲಿ ಖಾಲಿ ಬಿಡೋದು ಅಥವಾ ನಾಲ್ಕು ಸೈಡಲ್ಲಿ ಶೇಡ್ ನೆಟ್ ಹಾಕೋದನ್ನು ಅದನ್ನು ನಾವು ಏನು ಮಾಡಿ ರೈನ್ ಶೆಲ್ಟರ್ ಅಂತ ಕರಿತೀವಿ ಆಮೇಲೆ ಒಂದು ನೆನ್ಪಿಟ್ಕೋಬೇಕು ಏನಂತಂದರೆ ಈಗ ಆಲ್ರೆಡಿ ಸುಮಾರಷ್ಟು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಸಂರಕ್ಷಿತ ಬೇಸಾಯದ ಸ್ಟ್ರಕ್ಚರ್ಸ್ನ ಅಂದರೆ ಏನು ಪಾಲಿ ಹೌಸ್ ಆಗಿರ್ಬೋದು ಅಥವಾ ಶೇಡ್ ಹೌಸ್ ಆಗಿರ್ಬೋದು ಅದನ್ನು ಹಾಕಿದ್ದಾರೆ ತಾವು ಹೇಳ್ದಂಗೆ ಯಾಕೆ ಫೇಲ್ಯೂರ್ ಆಗಿರ್ಬೋದು ಯಾಕೆ ಕೆಲವರು ಕೈಚಲ್ಲಿ ಕೂತಿದ್ದಾರೆ ಅಂತಂದರೆ ಈಗ ಬೇಸಿಕ್ ನಾಲೆಡ್ಜು ಕೆಲವರಿಗೆ ಗೊತ್ತಾಗಲೇ ಇಲ್ಲ ಅಂದರೆ ಹೋದರು ಅಪ್ಲೈ ಮಾಡಿದ್ರು ಇದನ್ನು ತಗೊಂಡ್ರು ಫ್ಯಾಬ್ರಿಕೇಟರ್ಸ್ ಬಂದರು ಪಾಲಿ ಹೌಸು ಮತ್ತು ಶೇಡ್ ಹೌಸು ಅವ್ರದ್ದು ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನೆಲ್ಲ ಮಾಡಿಸಿದ್ರು ಮುಂದೇನು ಅಂದರೆ ನಮ್ಮ ರೈತರೇನು ಅಂತಂದರೆ ಅಡಿಕೆ ಕಾಳುಮೆಣಸು ಇದರಲ್ಲಿ ಎಕ್ಸ್ಪರ್ಟ್ ಇದ್ದರು, ಬಟ್ ಇದು ಹೊಸ ಟೆಕ್ನಾಲಜಿ, ಸಿರಿಯಲ್ ಟೆಕ್ನಾಲಜಿ ಹೊಸದು ಅಂತಂದರೆ ಇದಾಗಲೇ 30 ವರ್ಷ ಆಯಿತು ನಮ್ಮ ಭಾರತಕ್ಕೆ ಬಂದು, ಆದರೂ ನಾವು ಸ್ಲೋ ಅಡಾಪ್ಟರ್ಸ್ ಆಗಿರೋದ್ರಿಂದ ಇನ್ನೂ ಹೊಸದಾಗೇ ಉಳಿದಿದೆ, ಕೆಲವೊಂದು ಭಾಗದಲ್ಲಿ ಇನ್ನೂ ಹೊಸದಾಗಿ ಉಳಿದಿದೆ. ಈ ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗ ಅಥವಾ ಬೆಳಗಾಮು ಅಥವಾ ಹುಬ್ಬಳ್ಳಿ ಸುತ್ತಮುತ್ತ ಇದು ಸ್ವಲ್ಪ ಪ್ರಚಲಿತವಾಗ್ತಾ ಇದೆ, ಆಗಿದೆ ಕೂಡ, ಸುಮಾರು ಇದ್ರ ಬಗ್ಗೆ ಗೊತ್ತಿದೆ ಈ ತಂತ್ರಜ್ಞಾನದ ಬಗ್ಗೆ. ಈ ತಂತ್ರಜ್ಞಾನದಲ್ಲಿ ಎಸ್ಪೆಷಲಿ ನಾನು ಸುಮಾರಷ್ಟು ಸ್ಟ್ರಕ್ಚರ್ಸ್ ಪಾಲಿಹೌಸು, ಶೇಡ್ ಹೌಸು, ಇನ್ಸೆಕ್ಟ್ ನೆಟ್ ಹೌಸು, ಶೇಡ್ ಹೌಸು, ಆಮೇಲೆ ರೈನ್ ಶೆಲ್ಟರ್ಸು, ನಮ್ಮ ಭಾಗಕ್ಕೆ ಸೂಕ್ತವಾದ ಸ್ಟ್ರಕ್ಚರ್ ಅಂತ ಅಂದರೆ ಅದು ರೈನ್ ಶೆಲ್ಟರ್. ಅಫ್ಕೋರ್ಸ್ ಈಗ ಪಾಲಿಹೌಸು ಆಲ್ರೆಡಿ ಆಗಿದ್ದಾವೆ, ಶೇಡ್ ಹೌಸ್ ಆಗಿದ್ದಾವೆ, ಬಟ್ ಅತಿ ಸೂಕ್ತ ಅಂದರೆ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ, ಘಟ್ಟ ಪ್ರದೇಶಗಳಲ್ಲಿ. ಈಗ ಕೇರಳದಲ್ಲೂ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಿದ್ದಾವೆ, ಕೇರಳ ಅಥವಾ ಗೋವಾದಲ್ಲಿ. ಅಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈಗೆಲ್ಲ ಈ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಪಾಲಿಹೌಸಲ್ಲಿ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಲ್ಲ ರೈನ್ ಶೆಲ್ಟರ್ಸ್ ಮಾಡ್ತಿದ್ದಾರೆ. ಅಂದರೆ ಮಳೆಯಿಂದ ಅಷ್ಟೇ ಬೇಕಾಗಿರೋದು ನಮಗೆ ಸಂರಕ್ಷಣೆ. ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಮಗೆ ಗ್ರೇಟೆಸ್ಟ್ ಡಿಫಿಕಲ್ಟಿ, ದೊಡ್ಡ ಪ್ರಾಬ್ಲಮ್, ಸಮಸ್ಯೆ ಅಂತ ಅಂದರೆ ಮಳೆ. ಸೊ ಮಳೆಯಿಂದ ಸಂರಕ್ಷಣೆ ಬೇಕಾಗಿರೋದ್ರಿಂದ ರೈನ್ ಶೆಲ್ಟರ್ ಅಂದರೆ ಮಳೆಗೆ ಶೆಲ್ಟರ್ ಆಗಿರೋವಂಥ ಒಂದು ಸ್ಟ್ರಕ್ಚರ್, ಅದು ಭಾಳ ಸೂಕ್ತ. ಅಂದರೆ ಈಗ ಕೋಸ್ಟಲಲ್ಲಿ, ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ ಬೇಸಿಗೆ ಒಳಗೆ. ಅವಾಗೇನಾಗುತ್ತೆ, ಈ ನಮ್ಮ ಗಿಡದ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣ, ಸೂಕ್ತವಾದ ಟೆಂಪರೇಚರ್ ಅಂತ ಅಂದರೆ 28-30, ಮ್ಯಾಕ್ಸಿಮಮ್ 32 ಡಿಗ್ರಿ ಸೆಲ್ಸಿಯಸ್ ಬೇಕಾಗಿರುತ್ತೆ. ಆದರೆ ನಮ್ಮ ಪಾಲಿಹೌಸ್ಗಳಲ್ಲಿ ಹೋಗಿ ನಿಂತರೆ ನಾವು ಅದು 38-41 ಡಿಗ್ರಿ ಸೆಲ್ಸಿಯಸ್ ತನಕ ಇರುತ್ತೆ. ನಾವೇ ತಡೆಯೋಕ್ಕಾಗಲ್ಲ. ಅಂದರೆ ನಮಗೊಂದು 25-26 ಡಿಗ್ರಿ ಸೆಲ್ಸಿಯಸ್ ಭಾಳ ಸೂಕ್ತ, 30 ತನಕ ಸ್ವಲ್ಪ ತಡ್ಕೊತೀವಿ, 40 ನಮಗೇನೆ ಬಾಯಾರಿಕೆ ದಾಹ ಆಗುತ್ತೆ. ಅದೇ ಥರ ಗಿಡಗಳಿಗೂ ಕೂಡ ಬಾಯಾರಿಕೆ ದಾಹ ಆಗುತ್ತೆ, ಕೆಲವೊಂದು ಕ್ರಿಯೆಗಳು ನಿಂತು ಹೋಗ್ತವೆ, ಕೆಲವೊಂದು ಕ್ರಿಯೆಗಳು ಎಫೆಕ್ಟ್ ಆಗ್ತದೆ. ಸೊ ಈ ಸಮಸ್ಯೆಗಳಿರೋದ್ರಿಂದ ಟೆಂಪರೇಚರ್ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಅಂದರೆ ಅದು ರೈನ್ ಶೆಲ್ಟರ್ಸ್ ಇಂದ. ಈಗ ಆಲ್ರೆಡಿ ಆಯಿತು, ಈಗ ರೈನ್ ಶೆಲ್ಟರ್ಸ್ ಇಲ್ಲ ಸರ್ ನಮ್ಮ ಹತ್ರ, ಆಲ್ರೆಡಿ ತಗೊಂಬಿಟ್ಟಿದ್ದೀವಿ, ನಾವು ಆಲ್ರೆಡಿ ಪಾಲಿಹೌಸ್ಗಳನ್ನ ಮಾಡಿದ್ದೀವಿ ಅಂತೇನಾದ್ರು ಹೇಳಿದ್ರೆ, ಅಥವಾ ಶೇಡ್ ಹೌಸ್ಗಳನ್ನ ಮಾಡಿದ್ದೀವಿ ಅಂತ ಅಂದರೆ ಏನು ಮಾಡಬೇಕು ಅಂದರೆ ಎಲ್ಲರೂ ಈ ಸೈಡ್ ರೋಲ್ ಇರುತ್ತೆ ಎರಡೂ ಕಡೆಗೆ ಗಾಳಿ ಆಡಲಿಕ್ಕೆ ಅಂತ ಹೇಳಿ ಒಂದು ಕರ್ಟೆನ್ ತರ ಒಂದು ಮಾಡಿರ್ತಾರೆ, ಸೈಡ್ ರೋಲ್ ಅಂತ ಹೇಳ್ತೀವಿ ನಾವು ಅದನ್ನ. ಆ ಸೈಡ್ ರೋಲ್ನ ನಾಲ್ಕು ದಿಕ್ಕಿನಲ್ಲಿ ಏನಿರುತ್ತೆ ಸೈಡ್ ರೋಲ್ನ, ಕಂಪ್ಲೀಟ್ ಆಗಿ ಬೇಸಿಗೆ ಒಳಗೆ ಕಂಪ್ಲೀಟ್ ಆಗಿ ಮೇಲೆತ್ತಬೇಕು. ಮೇಲೆತ್ತೋದ್ರಿಂದ ಆಮೇಲೆ ಟೆಂಪರೇಚರ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಪಾಲಿಹೌಸ್ಗಳಲ್ಲಿ ಈಗ ಭಾಳ ಸುಲಭಕ್ಕೆ ಸಿಗುತ್ತೆ, ಆನ್ಲೈನ್ ಮಾರ್ಕೆಟಲ್ಲಿ ಆಗಲಿ ಅಥವಾ ರೆಗ್ಯುಲರ್ ಮಾರ್ಕೆಟಲ್ಲಿ, ಟೆಂಪರೇಚರ್ ಅಳಿಲಿಕ್ಕೆ ಅಂತೇಳಿ ಒಂದು ಸಾಧನ, ಥರ್ಮೋಮೀಟರ್ ಪ್ಲಾಂಟ್ ಗ್ರೀನ್ ಹೌಸ್ ಥರ್ಮೋಮೀಟರ್ಗಳೇ ಸಪ್ರೇಟ್ ಇರುತ್ತೆ. ಸೊ ಆ ಗ್ರೀನ್ ಹೌಸ್ ಥರ್ಮೋಮೀಟರ್ಗಳನ್ನ ಅಳವಡಿಸ್ಕೋಬೇಕು. ಅಂದರೆ ನಿಮಗೆ ಒಳಗಡೆ ಹೋದ ತಕ್ಷಣ ಎಕ್ಸಾಕ್ಟ್ ಎಷ್ಟು ಟೆಂಪರೇಚರ್ ಇರೋದು ಗೊತ್ತಾಗಲ್ಲ, ಬಿಸಿ ಇದೆ ಅನ್ನೋದು ಗೊತ್ತಾಗುತ್ತೆ ವಿನಃ ಅದೇನು 32 ಡಿಗ್ರಿ ಸೆಲ್ಸಿಯಸ್ ದಾಟಿದೆಯೋ, 40 ಡಿಗ್ರಿ ಸೆಲ್ಸಿಯಸ್ ಹತ್ತಿರ ಬಂದಿದೆಯೋ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನೀವು ನಿಮ್ಮ ಪಾಲಿಹೌಸ್ಗಳಲ್ಲಿ ಥರ್ಮೋಮೀಟರ್ಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಸೊ ಎಷ್ಟು ಎಕ್ಸಾಕ್ಟ್ ಟೆಂಪರೇಚರ್ ಇದೆ, ನಾವು ಸೈಡ್ ಕರ್ಟೆನ್ಸ್ನ ಮೇಲ್ಗಡೆ ಎತ್ತಬೇಕು ಅಥವಾ ಕೆಳಗಡೆ ಇಳಿಸ್ಬೇಕು. ಅಂದರೆ ಅತಿಯಾದ ಶೀತ ಇದ್ದಾಗ ಕೆಳಗಡೆ ಇಳಿಸ್ಬೇಕು, ಅತಿಯಾದ ಟೆಂಪರೇಚರ್ ಜಾಸ್ತಿ ಇದ್ದಾಗ ಸೊ ಅದನ್ನ ಸೈಡ್ ಕರ್ಟನ್ಸ್ ನಾಲ್ಕು ಕಡೆ ಇರೋದನ್ನ ಸೈಡ್ ಕರ್ಟನ್ಸ್ನ ನಾವು ಮೇಲೆ ಎತ್ತಬೇಕಾಗತ್ತೆ. ಅದು ಒಂದು ಫೆಸಿಲಿಟಿ ಇರುತ್ತೆ. ಆ ಫೆಸಿಲಿಟಿ ಎಲ್ಲ ಕಡೆಗೂ ಕೊಟ್ಟಿರ್ತಾರೆ, ಎಲ್ಲ ಪಾಲಿಹೌಸ್ಗಳಲ್ಲಿ ಇರುತ್ತೆ. ಈ ಶೇಡ್ ಹೌಸ್ಗಂತೂ ಕರ್ಟನ್ಸ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ದಿಕ್ಕಲ್ಲೂ ಕೂಡ ಗಾಳಿ ಆಡ್ತಾ ಇರುತ್ತೆ, ಎಲ್ಲ ಕಡೆ ರಂಧ್ರಗಳಿರ್ತದೆ, ಎಲ್ಲ ಕಡೆ ಗಾಳಿ ಆಡುತ್ತೆ. ಪಾಲಿಹೌಸ್ ಎಲ್ಲ ಫೆಸಿಲಿಟಿ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ಈ ಶೇಡ್ ಹೌಸ್ಗಳನ್ನ ಮಾಡಿದಿರಿ, ಸುಮಾರಷ್ಟು ಶೇಡ್ ಹೌಸ್ಗಳನ್ನ ಮಾಡಿದ್ರೆ ಅದರದ್ದು ಉಪಯೋಗ ಏನು ಅಂತ ಗೊತ್ತಾಗ್ತಿರೋದಿಲ್ಲ. ಯಾವ ಬೆಳೆ ಬೆಳಿಬೇಕು ಅಥವಾ ಇವನ್ ಪಾಲಿಹೌಸ್ಗಳಲ್ಲಿ ಯಾವ್ದು ಬೆಳೆ ಬೆಳಿಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ. ಈಗ ನಮ್ಮ ಭಾಗದಲ್ಲಿ ಯಾವ್ದಾದ್ರು ಬೆಳಿಬಹುದು ಅಂದ್ರೆ, ಈಗ ನಿಮ್ಮಲ್ಲಿ ಹಸಿರು ಮನೆ ಅಂದ್ರೆ ಪಾಲಿಹೌಸ್ ಅಥವಾ ಗ್ರೀನ್ ಹೌಸ್ ಅಂತ ಏನ್ ಹೇಳ್ತೀವಿ, ಸೊ ಪಾಲಿಹೌಸ್ ಏನಾದ್ರು ಇತ್ತು ಅಂತ ಅಂದ್ರೆ ತರಕಾರಿ ಬೆಳೆ ಬೆಳಿಬಹುದು. ತರಕಾರಿಲಿ ಯಾವ್ದಾದ್ರು ಬೆಳಿಬಹುದು, ಟೊಮೊಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಇಂಗ್ಲಿಷ್ ಕುಕುಂಬರ್ ಆಗಿರ್ಬೋದು ಅಥವಾ ಕಾಲಿಫ್ಲವರ್ ಬೆಳಿಬಹುದು ಅಥವಾ ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಎಕ್ಸೋಟಿಕ್ ವೆಜಿಟೇಬಲ್ಸ್ ಹೆಂಗೆ ಅಂತಂದ್ರೆ ಮಲ್ಟಿ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಇದನ್ನ ಜಾಸ್ತಿ ರೆಸ್ಟೋರೆಂಟ್ಗಳು, ಹೈ ಎಂಡ್ ರೆಸ್ಟೋರೆಂಟ್ಗಳು ಇರ್ತದೆ, ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅಥವಾ ಗೋವಾ, ಬೆಂಗಳೂರು ಈ ಥರದ ಪ್ರದೇಶಗಳಲ್ಲಿ ನಿಮಗೆ ಮಾರ್ಕೆಟ್ ಲಿಂಕ್ ಚೆನ್ನಾಗಿತ್ತು ಅಂತಂದ್ರೆ ಎಕ್ಸೋಟಿಕ್ ವೆಜಿಟೇಬಲ್ಸ್ ಲೈಕ್ ಪಕ್ ಚಾಯ್, ಸ್ಪಿನಾಚ್, ಸೆಲರಿ ಇದನ್ನು ಕೂಡ ನೀವು ಬೆಳಿಬಹುದು. ಆಮೇಲೆ ಹಣ್ಣಿನ ಬೆಳೆಗಳು ಅಂದರೆ ಅಂತಂದರೆ ಸ್ಟ್ರಾಬೆರಿ ಎತ್ತರ ಜಾಸ್ತಿ ಬೆಳೆಯೋದಿಲ್ಲ, ಸ್ಟ್ರಾಬೆರಿ ಬೆಳಿಬೋದು. ಆಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಕೆಲವು ಕುಬ್ಜುವಾದ ಪಪಾಯ ವೆರೈಟೀಸ್ ಕೂಡ ನಾವು ಬೆಳಿಬೋದು. ಆಮೇಲೆ ಹೂವಿನ ಬೆಳೆಗಳು ಯಾವ್ದಾದ್ ಬೆಳಿಬೋದು, ಗುಲಾಬಿ ಆಕ್ಚುಲಿ ಫಸ್ಟ್ ಪಾಲಿಹೌಸ್ ಬಂದಿದ್ದೆ ಗುಲಾಬಿಗೋಸ್ಕರ. ಗುಲಾಬಿ 85-90 ಬಂದಿದೆ ಗುಲಾಬಿಗೋಸ್ಕರ. ಗುಲಾಬಿ ಅಂತೂ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ವಾತಾವರಣದಲ್ಲಿ ಗುಲಾಬಿ ಸ್ವಚ್ಛಂದವಾಗಿ ಬೆಳೆಯುತ್ತೆ, ಅತಿ ಸೂಕ್ತ. ಗುಲಾಬಿ ಬಿಟ್ಟರೆ ಆಂಥೂರಿಯಮು ಮತ್ತು ಆರ್ಕಿಡ್ಸು ನಮ್ಮ ಭಾಗಕ್ಕೆ ಹೇಳಿ ಮಾಡಿಸಿದ ಬೆಳೆ ಅದು ಪ್ರೊಟೆಕ್ಟೆಸ್ಟ್ ಅಂದರೆ ಸಂರಕ್ಷಿತ ಬೇಸಾಯದ ಒಳಗಡೆ ಬೆಳೆಯುವಂಥದ್ದು ಅಂತ ಅಂದರೆ ಆಂಥೂರಿಯಮು ಮತ್ತು ಆರ್ಕಿಡ್ಸು ಅವೆರಡನ್ನು ಕೂಡ ಭಾಳ ಲಾಭದಾಯಕವಾಗಿ ಸೂಕ್ತವಾಗಿ ಬೆಳಿಬೋದು. ಖರ್ಚು ಕೂಡ ಕಡಿಮೆ, ಯಾಕಂದರೆ ನಮ್ಮಲ್ಲಿ ವಾತಾವರಣದಲ್ಲಿ ತೇವಾಂಶ ಯಥೇಚ್ಛವಾಗಿರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬೇಕಾದಷ್ಟು ವಾತಾವರಣದಲ್ಲಿ ತೇವಾಂಶ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಏನು ಹೇಳ್ತೀವಿ, ಸೊ ಅದು ಯಥೇಚ್ಛವಾಗಿರುತ್ತೆ. ಯಾಕಂದರೆ ಬೇರೆ ಕಡೆ ಬೆಳೆದಾಗ ರಿಲೇಟಿವ್ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕೆ ಪದೇ ಪದೇ ಸ್ಪ್ರಿಂಕ್ಲರ್ಸು ಅಥವಾ ಫಾಗರ್ಸ್ ಹಾಕಬೇಕಾಗುತ್ತೆ. ನಮ್ಮಲ್ಲಿ ಇದನ್ನು ಸ್ವಲ್ಪ ಕಡಿಮೆ, ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಆಪರೇಟ್ ಮಾಡಿದ್ರೆ ಮಳೆಗಾಲದಲ್ಲಂತೂ ಅವಶ್ಯಕತೆ ಇಲ್ಲವೇ ಇಲ್ಲ. 90-95% ತನಕ ರಿಲೇಟಿವ್ ಹ್ಯೂಮಿಡಿಟಿ ಇರುತ್ತೆ, ಹಾಗಾಗಿ ಮಳೆಗಾಲದಲ್ಲಂತೂ ನಾವು ಏನು ಆಪರೇಟ್ ಮಾಡೋ ಅವಶ್ಯಕತೆ ಅಲ್ವಾ, ಒಳ್ಳೆ ಕ್ವಾಲಿಟಿ ಫ್ಲವರ್ಸ್ ಬರುತ್ತೆ. ಅದು ಬಿಟ್ಟರೆ ಲಿಲಿಯಮ್ಸ್ ಅಂತ ಹೇಳಿ ಆಲ್ರೆಡಿ ಶಿವಮೊಗ್ಗ ಚಿಕ್ಕಮಗಳೂರು ಈ ಸೈಡ್ ಆಲ್ರೆಡಿ ಕೆಲವರು ಬೆಳೀತಾ ಇದ್ದಾರೆ, ಲಿಲಿಯಮ್ಸ್ ಅಂತ ಹೇಳ್ತೀವಿ, ಆಸ್ಟ್ರೋಮೀರಿಯಾಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಬೆಳಿಬೋದು. ಅದು ಬಿಟ್ಟರೆ ಮಾರ್ಕೆಟ್ಲಿ ಚೆನ್ನಾಗಿತ್ತು ಅಂತಂದರೆ ಇವನ್ ಜರ್ಬರ ಮತ್ತು ಕಾರ್ನೇಷನ್ ಇದು ಕೂಡ ಬೆಳಿಬೋದು. ಈ ಶೇಡ್ ನೆಟ್ನ ಯಾವ ಥರ ಯೂಸ್ ಮಾಡ್ಕೊ, ಆಮೇಲೆ ಶೇಡ್ ನೆಟ್ ಅನ್ನೋದಕ್ಕಿಂತ ಈ ಪಾಲಿ ಹೌಸಲ್ಲಿ ನರ್ಸರಿ ಕೂಡ ಮಾಡ್ಬೋದು ನೀವು, ನರ್ಸರಿ ಪ್ರಾಪಗೇಷನ್ ಸಸ್ಯಾಭಿವೃದ್ಧಿ ಮಾಡುವಂಥದ್ದು. ಅಲಂಕಾರಿಕ ಗಿಡಗಳೇ ಆಗಿರ್ಬೋದು, ಹಣ್ಣಿನ ಗಿಡಗಳೇ ಆಗಿರ್ಬೋದು, ಅಥವಾ ತೋಟಪಟ್ಟಿ ಗಿಡಗಳಾಗಿರ್ಬೋದು, ಮೆಣಸು ಅದನ್ನು ಕೂಡ ಚೆನ್ನಾಗಿ ಪ್ರಾಪಗೇಷನ್ ಸಸ್ಯಾಭಿವೃದ್ಧಿ ಮಾಡ್ಬೋದು, ಅಥವಾ ತರಕಾರಿ ಸಸ್ಯಾಭಿವೃದ್ಧಿ ಕೂಡ ಮಾಡ್ಬೋದು. ಇದು ಇಂತಿಷ್ಟು ಪಾಲಿ ಹೌಸ್ನ ಉಪಯೋಗಗಳು. ಆಮೇಲೆ ಶೇಡ್ ಹೌಸ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅಥವಾ ಯಾವ ಬೆಳೆ ಸೂಕ್ತ, ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಶಿರ್ಸಿ ಆಗಿರ್ಬೋದು ಅಥವಾ ಘಟ್ಟ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಆ ಮಳೆಗಾಲದಲ್ಲಿ ಇದು ಸ್ವಲ್ಪ ಉಪಯೋಗ ಕಡಿಮೆ, ಅಂದರೆ ಒಂದು 3-4 ತಿಂಗಳು ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಸ್ವಲ್ಪ ಉಪಯೋಗ ಕಡಿಮೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಪಾಲಿಫಿಲ್ಮು ಹೊರಗಡೆ ಸಿಗುತ್ತೆ ಅಥವಾ ಸಿಲ್ಪೋಲಿನ್ ಯೂಸ್ ಮಾಡಿದ್ರು ಆಯಿತು, ಬೇಕಾದರೆ ಅದು ಬರೀ ಮಳೆಗಾಲದಲ್ಲಿ ಮಾತ್ರ. ಸೊ ಮೇಲ್ಗಡೆ ಹೊದಿಕೆ ಆಗಿ, ರೈನ್ ಶೆಲ್ಟರ್ ಥರ ನಾನು ಹೇಳಿದ್ನಲ್ಲ ಆವಾಗಲೇ, ಸೊ ಅದ್ರ ಮೇಲ್ಗಡೆ ಹೊದಿಕೆ ಆಗಿ ಒದಿಸಿ ಕೆಳಗಡೆ ಬೆಳೆಗಳನ್ನ ಬೆಳಿಬೋದು. ಅಥವಾ 3 ತಿಂಗಳು ನಾವು ಬಿಡ್ತೀವಿ ಅದು ಕಲ್ಟಿವೇಷನ್ ಮಾಡಲ್ಲ ಅಂತಂದರೆ ನರ್ಸರಿ ಮಾಡ್ಬೋದು ಕೆಳಗಡೆ ಪಾಲಿ ಹೌಸ್, ಇದೇನು ಶೇಡ್ ಹೌಸ್ ಕೆಳಗಡೆನೆ ನೀವು ಕಾಳುಮೆಣಸಿಂದೇ ಆಗಿರ್ಬೋದು ಮತ್ತು ಇನ್ನು ಯಾವುದೇ ನರ್ಸರಿ ಆಗಿರ್ಬೋದು ನರ್ಸರಿ ಮಾಡ್ಬೋದು. ಆಮೇಲೆ ಯಾವ್ಯಾವ ಬೆಳೆ ಬೆಳಿಬೋದು ಅಂತ ಅಂದರೆ ಈಗ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸಿನಕಾಯಿ ಬೆಳಿಬೋದು, ಮತ್ತು ಟೊಮೊಟೊ ಬೆಳಿಬೋದು ಇದರಲ್ಲಿ. ಆಮೇಲೆ ಬದನೆ, ಕೆಲವೊಂದು ಜಾತಿಯ ಎಕ್ಸೋಟಿಕ್ ಬದನೆ ಬರುತ್ತೆ, ಬಾಟಲ್ ಬ್ರಿಂಜಾಲ್ ಅಂತ ಹೇಳ್ತೀವಿ, ಸೊ ಆ ಬದನೆ ಜಾತಿಗಳನ್ನ ನಾವು ಇದರಲ್ಲಿ ಬೆಳಿಬೋದು. ಆ ಬದನೆ ಜಾತಿ ಆಗ್ಬೋದು, ಹೂವಿಂದ ಆಗ್ಬೋದು, ತರಕಾರಿ ಆಗ್ಬೋದು, ಇವೆಲ್ಲವೂ ಇದಾವಲ್ಲ, ಇದೇ ತಳಿನ ಹಾಕಬೇಕು ಹಂಗೇನ್ರಿ ಇರುತ್ತ? ಹೌದು ಹೌದು ಸರ್, ಈಗ ಬದನೆಯಲ್ಲಿ ಎಲ್ಲ ಜಾತಿಗಳ ತಳಿಗಳು ನಾನು ಹೇಳಿದ್ನ, ಅವ್ರು ಬಾಟಲ್ ಬ್ರಿಂಜಾಲ್ ಮಾತ್ರ ಸೂಕ್ತ. ಈಗ ರೆಗ್ಯುಲರ್ ಈಗ ಒಂದು ಪ್ರಶ್ನೆ ಹುಟ್ಟುತ್ತೆ, ಭತ್ತ ಬೆಳಿಬೋದಾ, ರಾಗಿ ಬೆಳಿಬೋದು? ಹೌದು ಬೆಳೆಯಬಹುದು, ಆದರೆ ಲಾಭದಾಯಕ ಅಲ್ಲ. ಅಂದರೆ ನಾವು ಪಾಲಿ ಹೌಸಿಗೆ ಮುಂದೆ ಹೇಳ್ತೀನಿ ಎಷ್ಟು ಖರ್ಚಾಗುತ್ತೆ ಅಂತೇಳಿ, 1 ಮೀಟರ್ ಸ್ಕ್ವೇರ್ಗೆ ನಾವು 650-900 ರೂಪಾಯಿ ಖರ್ಚು ಮಾಡಿರ್ತೀವಿ ಕಟ್ಟಲಿಕ್ಕೆ. ಆಮೇಲೆ ಸೊ ಕಾಸ್ಟ್ ಆಫ್ ಕಲ್ಟಿವೇಷನು ಅಂದರೆ ಗಿಡದ ಸಸಿಗಳ ಇದಿರ್ಬೋದು, ಬೆಲೆ ಇರ್ಬೋದು, ಆಮೇಲೆ ಲೇಬರ್ ಖರ್ಚು ಇರ್ಬೋದು, ಪೆಸ್ಟಿಸೈಡ್ಸು, ಕೆಮಿಕಲ್ಸ್ ಖರ್ಚು, ಅದೊಂದು 70-80 ರೂಪಾಯಿ ಬೀಳುತ್ತೆ. ಅಂದರೆ ಒಂದು 900 ರೂಪಾಯಿ 1 ಮೀಟರ್ ಸ್ಕ್ವೇರಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಅದಕ್ಕೆ ತಕ್ಕನಾಗೆ ನಾವು 1 ಮೀಟರ್ ಸ್ಕ್ವೇರಲ್ಲಿ ಅಷ್ಟು ಇಳುವರಿ ಕೊಡೋ ಅಂಥದ್ದು, ಅಷ್ಟು ಬೆಲೆ ಇರೋ ಅಂಥದ್ದನ್ನು ನಾವು ಬೆಳಿಬೇಕಾಗುತ್ತೆ. ಹಾಗಾಗಿ ನೀವು ಕೇಳ್ದಂಗೆ ಸರ್ ಏನಂತ ಅಂದರೆ, ಈಗ ಬದನೆ ಒಳಗೆ ಯಾವ ತಳಿ ಯೂಸ್ ಮಾಡ್ಬೋದು ಅಥವಾ ಇಂಗ್ಲಿ ಕುಕುಂಬರಲ್ಲಿ ಯಾವ್ದು ಯೂಸ್ ಮಾಡ್ಬೋದು ಅಂಥೇಳಿ, ಅದಕ್ಕೆ ಆದ ತಳಿಗಳೇ ಸಪ್ರೇಟ್ ಇರುತ್ತೆ ಪ್ರತಿಯೊಂದಕ್ಕೂ, ಅದಕ್ಕೆ ಆದ ತಳಿಗಳು. ಈ ಗುಲಾಬಿ ಕೂಡ ಎಲ್ಲ ಗುಲಾಬಿಗಳನ್ನೂ ಪಾಲಿ ಹೌಸಲ್ಲಿ ಬೆಳೆದ್ರೆ ಸೂಕ್ತ ಅಲ್ಲ. ಈಗ ಮನೆ ಸುತ್ತ ಗಾರ್ಡನಲ್ಲಿ ಬೆಳ್ಕೊಂಡಿರ್ತೀವಿ, ಗೊಂಚು ಗೊಂಚಲಲ್ಲಿ ಹೂ ಬಿಡುತ್ತೆ, ಅದನ್ನೆಲ್ಲ ಬೆಳೆಯೋದು ಪಾಲಿ ಹೌಸ್ಗೆ ಸೂಕ್ತ ಅಲ್ಲ, ಅದು ಓಪನ್ ಕಂಡೀಷನ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಅದೇನು ಹಬ್ಬಬ್ಬ ಅಂದ್ರೆ ಒಂದು ಕೆಜಿಗೆ 150-200 ರೂಪಾಯಿ ಹೋಗುತ್ತೆ. ಇದು ಹಂಗಲ್ಲ, ಒಂದು ಉದ್ದ ಕಾಂಡದ ವೆರೈಟಿಗಳನ್ನ ನಾವು ಬೆಳಿತೀವಿ ಗುಲಾಬಿ ಒಳಗೆ, ಒಂದು ಕಾಂಡ ಏನಿಲ್ಲ ಅಂದ್ರೂ 5-6 ರೂಪಾಯಿ ಮಾರ್ಕೆಟಲ್ಲಿ ಹೋಗುತ್ತೆ. ಮಾರ್ಕೆಟಲ್ಲಿ 15 ರೂಪಾಯಿ ಮಾರ್ತಾರೆ, ಬಟ್ ರೈತರಿಗೆ ಸಿಗೋದು 4-5 ಅಥವಾ 6 ರೂಪಾಯಿ ತನಕ ಸಿಗುತ್ತೆ. 1 ಮೀಟರ್ ಸ್ಕ್ವೇರಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಗುಲಾಬಿ ಎಕ್ಸಾಂಪಲ್ ತಗೊಂಡ್ರೆ ನಾವು ಒಂದು 150 ಹೂಗಳು ಬಿಡ್ತದೆ. 150 ಅಂತ ಅಂದ್ರೂ ಒಂದು ಹೂವು 5 ರೂಪಾಯಿಗೆ ಹೋಯ್ತು ಅಂತ ಅಂದ್ರೂ 750 ರೂಪಾಯಿ ಬರುತ್ತೆ. ಅಂದ್ರೆ ನಾವು 1 ಮೀಟರ್ ಸ್ಕ್ವೇರಿಗೆ ನಾವು 900 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಮೊದಲನೇ ವರ್ಷ 750 ರೂಪಾಯಿ ಲಾಭ ಬರುತ್ತೆ. ಅಂದರೆ ಮೊದಲನೇ ವರ್ಷ ನೋ ಲಾಸ್ ನೋ ಪ್ರಾಫಿಟ್, ಬ್ರೇಕ್ ಇವನ್ ಅಂತ ನಾವು ಹೇಳ್ತೀವಿ. ನೋ ಲಾಸ್ ನೋ ಪ್ರಾಫಿಟ್ ಅಂದರೆ ನಾವು ಇನ್ವೆಸ್ಟ್ ಮಾಡಿರೋದು 900, ನಾನು ನಮ್ಮ ಲೆಕ್ಕಾಚಾರದ ಪ್ರಕಾರ ನಾನು ವರ್ಸ್ಟ್ ಹೇಳಿದೆ 5 ರೂಪಾಯಿ, ತುಂಬ ಕಡಿಮೆ ರೇಟು, 15 ರೂಪಾಯಿ ತನಕ ಹೋಗುತ್ತೆ, ನಾನು ಸುಮ್ಮನೆ ವರ್ಸ್ಟ್ ರೇಟ್ ಇಟ್ಕೊಂಡ್ರು 750 ರೂಪಾಯಿ ಬರುತ್ತೆ. ಅಂದರೆ ಎಲ್ಲರಿಗೂ ನೆನಪಿರಬೇಕು, ಪಾಲಿಯೋಸಲ್ಲಿ ಮೊದಲನೇ ವರ್ಷ ಲಾಭ ಬರುತ್ತೆ ಅನ್ನೋದು ಶತ ಸುಳ್ಳು. ಅಂದರೆ ಬ್ರೇಕ್ ಇವನ್ ಅಂದರೆ ಲಾಭನೂ ಇರಲ್ಲ ನಷ್ಟನೂ ಇರಲ್ಲ, ಆ ಥರ ಬರುತ್ತೆ. ಎರಡನೇ ವರ್ಷದಿಂದ ಬರುವಂಥ ಲಾಭವಷ್ಟು ನಿವ್ವಳ ಲಾಭ, ಯಾಕಂದರೆ ಮೊದಲನೇ ವರ್ಷ 900 ರೂಪಾಯಿ ಒಂದು ಮೀಟರ್ ಸ್ಕ್ವೇರಿಗೆ ಖರ್ಚು ಮಾಡಿರ್ತೀರಿ, ಅದರಲ್ಲಿ ಒಂದು 750-800 ರೂಪಾಯಿ ಬರುತ್ತೆ, ಇನ್ನೊಂದು 100 ರೂಪಾಯಿ ಸ್ವಲ್ಪ ನಿಮ್ಮ ಇದರಲ್ಲೇ ಇರ್ತದೆ. ನೆಕ್ಸ್ಟ್ ಇದ್ರೊಳಗೆ ಏನು ಬರ್ತದಲ್ಲ ಅದೇನು 900-800 ರೂಪಾಯಿ ಬರುತ್ತೆ, ಆವಾಗ ಪಾಲಿಯೋಸ್ ಖರ್ಚು ಇರೋದಿಲ್ಲ. ಅಂದರೆ ಒಂದ್ಸತಿ ಪಾಲಿಯೋಸ್ ಹಾಕ್ಬಿಟ್ಟಿರ್ತೀರಿ, ನೆಕ್ಸ್ಟ್ ಏನಿದ್ರೂ ಆಳುಗಳ ಖರ್ಚು ಅಥವಾ ಕೆಮಿಕಲ್ ಸ್ಪ್ರೇ ಮಾಡುವಂಥದ್ದು, ಕಳೆ ಕೀಳುವಂಥದ್ದು, ಇಂಥದ್ದು ಖರ್ಚು ಇರ್ತದೆ, ಅದೇನಿಲ್ಲ. ಒಂದು ಮೀಟರ್ ಸ್ಕ್ವೇರ್ಗೆ 70-80 ರೂಪಾಯಿ ಬೀಳುತ್ತೆ ಅಷ್ಟೇ, ಅದು ಮ್ಯಾಕ್ಸಿಮಮ್ 80 ರೂಪಾಯಿ ಬೀಳುತ್ತೆ. ನಿಮಗೆ ಪ್ರತಿ ವರ್ಷನೂ ಕೂಡ ಒಂದು ಮೀಟರ್ ಸ್ಕ್ವೇರ್ ಗುಲಾಬಿ ತಗೊಂಡ್ರೆ ಒಂದು 750 ರೂಪಾಯಿ ಲಾಭ ಬರುತ್ತೆ. ಮೊದಲನೇದರಲ್ಲಿ ಖರ್ಚು ಏನು ಖರ್ಚು ಮತ್ತು ವೆಚ್ಚ ಎರಡು ಅಂದರೆ ಆದಾಯ ಸೇಮ್ ಇರುತ್ತೆ, ಅದಾದ್ಮೇಲೆ ಬರುವಂಥದ್ದೆಲ್ಲ ಲಾಭ ಇರುತ್ತೆ ಸರ್. ಆಮೇಲೆ ತಳಿಗಳು ಪ್ರತಿ ಹೂವಿನ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ಅದರದೇ ಆದ ತಳಿಗಳಿದ್ದಾವೆ. ಪಾಲಿಹೌಸ್ನಲ್ಲೇ ಬೆಳೆಯುವಂಥದ್ದು ತಳಿಗಳಿರುತ್ತೆ, ಯಾಕಂದರೆ ಪಾಲಿಹೌಸ್ನಲ್ಲಿ ಪಾಲಿನೇಷನ್ ಆಗಲ್ಲ ಸರ್, ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಓಪನ್ನಲ್ಲಿ ಪಾಲಿನೇಷನ್ ಆಗ್ಬಿಡುತ್ತೆ, ಕೀಟಗಳು ಹೊರಗಡೆಯಿಂದ ಚಿಟ್ಟೆ ಅಥವಾ ದುಂಬಿ ಯಾವುದೋ ಒಂದು ಬರುತ್ತೆ ಅಥವಾ ಗಾಳಿ ಮುಖಾಂತರ ಬಂದು ಪಾಲಿನೇಷನ್ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ, ಪರಾಗಸ್ಪರ್ಶ ಆಗಿ ಕಾಯಿ ಕಚ್ಚುತ್ತೆ. ಸೊ ಈ ಪಾಲಿಹೌಸಲ್ಲಿ ಏನು ಮಾಡ್ತೀವಿ ನಾವು, ಕೀಟ ಪರದೆ ಹಾಕ್ಬಿಟ್ಟಿರ್ತೀವಿ, ಹೊರಗಡೆಯಿಂದ ಕೀಟಗಳು ಹೊರಗಡೆ ಬಂದು ಹಾವಳಿ ಮಾಡಬಾರ್ದು ಅಂತೇಳಿ. ಕೀಟ ಪರದೆ ಹಾಕ್ದಾಗ ಏನು ಮಾಡುತ್ತೆ, ಪರಾಗಸ್ಪರ್ಶ ಆಗೋದು ಭಾಳ ಕಡಿಮೆ, ಹಾಗಾಗಿ ಅದಾಗಿ ಅದೇ ಪಾಲಿನೇಷನ್ ಆಗುವಂಥದ್ದು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ನ ಹಾಕೋದು ಭಾಳ ಸೂಕ್ತ. ಇಲ್ಲೇ ಮಣ್ಣು ಇಂಥದ್ದೇ ಇರಬೇಕು ಮತ್ತು ತೇವಾಂಶ ಎಷ್ಟೇ ಇರಬೇಕು, ನೀರು ಹಿಂಗೆ ಕೊಡಬೇಕು ಅಂಥದ್ದೆಲ್ಲ ಸರ್? ಈಗ ಮಣ್ಣು ನಾನು ಕೆಲವು ಕ್ಷೇತ್ರಗಳನ್ನ ಭೇಟಿ ಮಾಡಿದಾಗ ಏನಾಗುತ್ತೆ, ಭತ್ತದ ಗದ್ದೆ ಒಳಗೆ ಪಾಲಿಯೋಸ್ನ ಹಾಕುವಂಥದ್ದು ಮಾಡಿರ್ತಾರೆ, ಅದು ಮಾತ್ರ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಮಾಡ್ಬೋದು. ಯಾಕಂದರೆ ಬೇರಿಗೆ ಅತಿ ಹೆಚ್ಚು ಗಾಳಿ ಆಡಬೇಕು, ಯಾಕಂದರೆ ಭತ್ತದಲ್ಲಿ ನಾವು ನೀರು ನಿಲ್ಲಿಸ್ತೀವಿ, ಆ ನೀರಿನ ಮಟ್ಟದಲ್ಲೇ ನೀರು ವಾಟರ್ ಟೇಬಲ್ ಈ ಕಡೆಗೂ ಬರುತ್ತೆ. ಹಾಗಾಗಿ ಅವಾಗ ಏನು ಮಾಡುತ್ತೆ, ರೋಗ ಜಾಸ್ತಿ ಅಂದರೆ ಬೇರು ಕೊಳೆಯುವಂಥದ್ದು, ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಹಾಗಾಗಿ ಜಾಗ ನಾವು ಏನು ಆಯ್ಕೆ ಮಾಡ್ಕೊಂತೀವಿ ಅದು ಭಾಳ ಸೂಕ್ತ. ಅಂದರೆ ಅಕ್ಕಪಕ್ಕ ನೀರು ನಿಲ್ಲುವಂಥ ಜಾಗ ಆಗಿರ್ಬೋದು, ಭತ್ತ ಬೆಳೆಯುವಂಥ ಜಾಗ ಆಗಿರ್ಬೋದು, ಆ ಥರದ ಜಾಗ ಆಯ್ಕೋಬಾರ್ದು. ಆಮೇಲೆ ಮಣ್ಣಿನ ವಿಚಾರವಾಗಿ ಬಂತು ಅಂತಂದರೆ ಕೆಂಪು ಮಣ್ಣು ಅತಿ ಸೂಕ್ತ. ಅಕಸ್ಮಾತ್ ಗೊರ್ಚಿತ್ತು ಅಂತ ಅಂದರೆ ಹೊರಗಿಂದ ಸ್ವಲ್ಪ ಕೆಂಪು ಮಣ್ಣು ಒಡೆಸ್ಕೊಂಡು ಸೊ ಕೆಂಪು ಮಣ್ಣು ಹಾಕ್ಕೊಂಡ್ರೆ ಭಾಳ ಬೆಸ್ಟು. ಆಮೇಲೆ ತೇವಾಂಶ ನಿರ್ವಹಣೆ ಹೆಂಗೆ ಅಂತಂದರೆ, ಈ ಹೊರಗಡೆ ನಾವೇನು ಮಾಡ್ತೀವಿ, ಹಾಯಿ ನೀರು ಹರಿಸ್ತೀವಿ, ಒಂದು ಕಡೆ ನೀರು ಕಟ್ಟಿ ನಿಲ್ಲಿಸ್ಬಿಡ್ತೀವಿ. ಇದರಲ್ಲಿ ಪಾಲಿಹೌಸಲ್ಲಿ ಆ ಥರ ಮಾಡೋಕ್ಕಾಗಲ್ಲ, ಡ್ರಿಪ್ ಇರಿಗೇಷನ್ ಮಾಡಬೇಕಾಗುತ್ತೆ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಬೇಕಾಗುತ್ತೆ. ಬಹುತೇಕ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಭಾಳ ಸೂಕ್ತ. ಸ್ಪ್ರಿಂಕ್ಲರ್ ಎಲ್ಲಿ ಅಂತಂದ್ರೆ ಆರ್ಕಿಡ್ ಮತ್ತು ಆಂಥೂರಿಯಂ ಬಿಟ್ಟರೆ ಇನ್ನುಳಿದ ಎಲ್ಲ ಬೆಳೆಗಳಿಗೂ, ನಾವು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲದಕ್ಕೂ ಕೂಡ ಡ್ರಿಪ್ ಇರಿಗೇಷನ್ನು ಭಾಳ ಸೂಕ್ತ. ಡ್ರಿಪ್ ಇರಿಗೇಷನ್ ಏನಿಲ್ಲ ಸರ್, ಈಗ ಒಂದು ದಿನಕ್ಕೆ ಒಂದು ಬೆಳೆ ಯಾವುದೇ ಬೆಳೆ ಆಗಿರ್ಬೋದು 6-8 ಲೀಟರ್ಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಡೇ ಅಂತ ಅಂದರೆ, ಒಂದು ಮೀಟರ್ ಸ್ಕ್ವೇರ್ 1 meter by 1 meter ಜಾಗ ನೀವು ಅಳೆದ್ರೆ ಒಂದು ದಿನಕ್ಕೆ 6-8 ಲೀಟರ್ ನೀರು ಹಾಕಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿನೂ ಹಾಕಬಾರ್ದು, ಅದಕ್ಕಿಂತ ಕಡಿಮೆನೂ ಹಾಕಬಾರ್ದು. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ರು ನಡೆಯುತ್ತೆ, 5-6 liter, ಯಾಕಂದ್ರೆ ತೇವಾಂಶ ವಾತಾವರಣದಲ್ಲಿ ತೇವಾಂಶ ಇರುತ್ತೆ, ಗಿಡ ವಾತಾವರಣದಲ್ಲಿ ತೇವಾಂಶನೂ ತಗೊಂತಿರುತ್ತೆ. ಆಮೇಲೆ 8-9 liter ಜಾಸ್ತಿ ಏನಾರು ಆಗ್ತು ಅಂತಂದರೆ ಬೇರು ಕೊಳೆ ರೋಗ ಮತ್ತು ಇನ್ಮುಳಿದ ಎಲ್ಲ ಸಮಸ್ಯೆಗಳು ಒಂದೊಂದೇ ಒಂದಾಗಿ ಶುರು ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಏನಾರು ಮಾಡಬೇಕಂತ, ರಾಸಾಯನಿಕ ಟ್ರೀಟ್ಮೆಂಟು ಹಂಗೇನು ಸಾಯ್ಲಿಂಗ್? ಹಾಂ ಹೌದು ಸರ್, ಈಗ ಮಾಧ್ಯಮದ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿವಸ ಎಲ್ಲ ಬೇಕಾಗುತ್ತೆ. ಮಣ್ಣನ್ನು ಯೂಸ್ ಮಾಡಿದ್ದಲ್ಲಿ ಮಣ್ಣನ್ನು ಏನಾದ್ರು ಯೂಸ್ ಮಾಡ್ತೀವಿ ಅಂದರೆ, ಯಾಕಂದ್ರೆ ಮಣ್ಣು ಬಿಟ್ಟು ಬೇರೆ ಮಾಧ್ಯಮಗಳನ್ನು ಯೂಸ್ ಮಾಡ್ತೀವಿ, ಕೋಕೋಪಿಟ್ ಯೂಸ್ ಮಾಡ್ತೀವಿ, ಒರ್ಮಿಕ್ ಲೈಟು, ಪರ್ಲೈಟು, ರಾಕೂಲು, ಸುಮಾರಷ್ಟು ಮಾಧ್ಯಮಗಳಿದ್ದಾವೆ. ನಮ್ಮ ಇಂಡಿಯನ್ ಕಂಡೀಷನ್ನಿಗೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ನಾವು ಇದು ಇಟ್ಕೊಂಡ್ರೆ ನಮ್ಮ ಕಂಡೀಷನ್ಗೆ ಮಣ್ಣೇ ಸಾಕಾಗುತ್ತೆ. ನಮ್ಮ ಮಣ್ಣು ಭಾಳ ಚೆನ್ನಾಗೇ ಇದೆ, ಕೆಂಪು ಮಣ್ಣು ಹಾಕಿದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಸ್ಟೆರ್ಲೈಸೇಷನ್ ಅಂತ ಹೇಳ್ತೀವಿ. ಈಗ ನಾವು ಹೆಂಗೆ ಕೋವಿಡ್ ಟೈಮಲ್ಲಿ ಕೈಯನ್ನು ಸ್ಟೆರ್ಲೈಸ್ ಮಾಡ್ಕೊತಿದ್ವಿ ಹ್ಯಾಂಡ್ ಸ್ಯಾನಿಟೈಸರ್ ಹಾಕ್ಕೊಂಡು, ಅದೇ ಥರ ಅದನ್ನು ಕೂಡ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ಮಲಿನ್ ಅಂತ ಸಿಗುತ್ತೆ, ಫಾರ್ಮಲಿನ್ ಮಾರ್ಕೆಟಲ್ಲಿ 37% ಕಂಟೆಂಟ್ ಫಾರ್ಮಲಿನ್ ಇರುತ್ತೆ, ಫಾರ್ಮಾಲ್ಡಿಹೈಡ್ ಅಂತ ಸಿಗುತ್ತೆ. ಅದನ್ನು ನಾವು 4 ml 1 meter square ಹಾಕುವಂಥದ್ದು, ನೀರಿನಲ್ಲಿ ಬೆರೆಸಿ 4 ml 1 meter square ಹಂಗೆ ಬರೋಂಗೆ ಹಾಕುವಂಥದ್ದು, ಅಥವಾ ಅದು ಸ್ವಲ್ಪ ಕಣ್ಣು ಉರಿ ಜಾಸ್ತಿ ಅದನ್ನ ಹಾಕ್ಬೇಕಾದ್ರೆ ಕಣ್ಣು ಉರಿ ಜಾಸ್ತಿ ಬರುತ್ತೆ. ಈಗ ನಮಗೂ ನೆನಪಿರ್ಬೋದು, ನಾವು ಪಿ ಯು ಸಿ ಅಥವಾ ಏನಾದ್ರು ಓದ್ಬೇಕಾದ್ರೆ ಫಾರ್ಮುಲಿನ ತೆಗೆದು ಕಣ್ಣಲ್ಲಿ ಇಟ್ಕೊಂಡ್ರೆ ಕಣ್ಣು ನೀರು ಬರುತ್ತೆ. ಈರುಳ್ಳಿ ಕೊಯ್ದಷ್ಟು ಯಾ ಘಾಟ್ ಎಷ್ಟಿರುತ್ತೆ ಆ ಘಾಟ್ ಇರುತ್ತೆ. ಹಾಗಾಗಿ ಅದನ್ನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಫಾರ್ಮಲಿನ್. ಈ ಹೈಡ್ರೋಜನ್ ಪರಾಕ್ಸೈಡ್, ಸಿಲ್ವರ್ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಸಿಗುತ್ತೆ, ಎಚ್ ಟು ಓ ಟು, ಸಿಲ್ವರ್ ಹೈಡ್ರೋಜನ್ ಎ ಜಿ ಎಚ್ ಟು ಓ ಟು ಅಂತೇಳಿ ಸಿಗುತ್ತೆ, ಸಿಲ್ವರ್ ಹೈಡ್ರೋಜನ್ ಪರಾಕ್ಸೈಡ್. ಅದನ್ನು 3% ಸಿಲ್ವರ್ ಹೈಡ್ರೋಜನ್ ಪರಾಕ್ಸೈಡ್ನ ಸೊ ನೀರಿನಲ್ಲಿ ಬೆರೆಸಿ, ಸೊ ಅದನ್ನು ಹಾಕೋದ್ರಿಂದ ಕಣ್ಣೂರಿನೂ ಇರೋದಿಲ್ಲ, ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ಆಮೇಲೆ ನೀವು ಫಾರ್ಮಲಿನ್ ಯೂಸ್ ಮಾಡಿ ಮಾಡಿದಾಗದಲ್ಲಿ 14 ದಿವಸ ಕಾಯಬೇಕಾಗುತ್ತೆ. ಅಂದರೆ ಫಾರ್ಮಲಿನ್ ನೀರನ್ನು ಹಾಕಿ ಅದಾದ್ಮೇಲೆ ಪ್ಲಾಸ್ಟಿಕ್ ಫಿಲ್ಮ್ನ ಹೊದಿಸಿ ಅದಾದ್ಮೇಲೆ 14 ದಿವಸ ಆದಮೇಲೆ ಪ್ಲಾಸ್ಟಿಕ್ ಫಿಲ್ಮ್ನ ತೆಗೆದು ಯಥೇಚ್ಛವಾಗಿ ನೀರು ಬಳಸಬೇಕಾಗುತ್ತೆ. ಆ ಫಾರ್ಮಲಿನ್ ಕಂಟೆಂಟ್ ಎಲ್ಲ ಹೋಗಬೇಕು, ವಾಶ್ಔಟ್ ಆಗಬೇಕು. ಆದರೆ ಇದರಲ್ಲಿ ಆ ಸಮಸ್ಯೆ ಇಲ್ಲ. ಸಿಲ್ವರ್ ಹೈಡ್ರೋಜನ್ ಪರಾಕ್ಸೈಡಲ್ಲಿ 3% ಸಿಲ್ವರ್ ಹೈಡ್ರೋಜನ್ ಪರಾಕ್ಸೈಡ್ ಹಾಕಿದರೆ ನೀವು ನೀರು ಹಾಕಬೇಕು ಅದಾಕಬೇಕು ಏನೂ ಸಮಸ್ಯೆ ಅಲ್ಲ. ವಿತಿನ್ 6 to 8 hours 6-8 ಗಂಟೆ ಒಳಗಡೆ ನೀವು ನಾಟಿನೇ ಮಾಡಿಬಿಡ್ಬೋದು. ಅದಾದರೆ 14 ದಿವಸ ಕಾಯಬೇಕಾಗುತ್ತೆ. 14 ದಿವಸ ಕಾದು ಅದಾದಮೇಲೆ ನೀರನ್ನೆಲ್ಲ ಹಾಕಿ ಒಂದು 2-3 ದಿವಸ ಟೋಟಲ್ 16-18 ದಿವಸ ಬೇಕಾಗುತ್ತೆ. ಇದು ಅಷ್ಟೊಂದು ದಿವಸ ಬೇಕಾಗಲ್ಲ, ಒಂದು 6 to 8 hours ಮ್ಯಾಕ್ಸಿಮಮ್ ಒಂದು ದಿವಸದಲ್ಲಿ ಇದನ್ನು ನಾಟಿ ಮಾಡಲಿಕ್ಕೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ಪ್ರಮುಖವಾಗಿ ಏನು ಗಮನಿಸಬೇಕು ಅಂತ, ನಮಗೆ ಮಾರುಕಟ್ಟೆ ಆಗಿರ್ಬೋದು, ರೋಗ ರುಜಿನ ಆಗಿರ್ಬೋದು, ಅಥವಾ ಇಲ್ಲಿ ಕಾಳಜಿ ವಹಿಸಲೇಬೇಕು ಅನ್ನೋದಾಗಿರ್ಬೋದು, ನಮ್ಮ ಜಿಲ್ಲೆಯ ವಾತಾವರಣ ನೋಡಿಕೊಂಡಾಗ ಸರ್, ಅದೇ ಪ್ರಮುಖವಾಗಿ ಮೊದಲನೇದಾಗಿ ಬೆಳೆಗಳ ಆಯ್ಕೆ ಹಾಗೂ ತಳಿಗಳ ಆಯ್ಕೆ ಬಹಳ ಮುಖ್ಯ. ನೀವು ಅವಾಗಲೇ ಪ್ರಶ್ನೆ ಕೇಳಿದಂಗೆ ಯಾವ ಇಂಥ ತಳಿನೇ, ನಾನು ಇದನ್ನು ನೋಡಿದ್ದೀನಿ, ಕುಕುಂಬರ್ ಅಂದರೆ ಸೌತೆಕಾಯಿ, ಎಲ್ಲ ತಳಿಗಳು ಸೂಕ್ತ ಅಲ್ಲ, ಸೆಲ್ಫ್ ಪಾಲಿನೇಟೆಡೇ ಬೇರೆ ಇರ್ತವೆ. ಎಲ್ಲ ತಳಿಗಳು ಈ ಹೊರಗಡೆ ಬೆಳೆಯುವಂಥ ತಳಿಗಳನ್ನ ಹೊರಗಡೆ ಬೆಳೆದು ಬಿಡ್ತಾರೆ. ಮಾರುಕಟ್ಟೆಗೆ ನೀವು ಇದು ಪಾಲಿಯೋಸಲ್ಲಿ ಬೆಳೆದಿದ್ದು, ಇದು ಓಪನಲ್ಲಿ ಬೆಳೆದಿದ್ದು ಅಂತೇಳಿ ಅಲ್ಲಿ ಹೋಗಿ ಮಾರಿ 10 ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ, ಅದೇ ರೇಟೇ ಇರುತ್ತೆ. ಹಾಗಾಗಿ ತಳಿಗಳ ಆಯ್ಕೆ ಹಾಗೂ ಬೆಳೆಗಳ ಆಯ್ಕೆ ಭಾಳ ಸೂಕ್ತ. ನಾನು ಹೇಳಿದೆ ಅವಾಗಲೇ, ಭತ್ತನೂ ಬೆಳಿಬೋದು, ರಾಗಿನೂ ಬೆಳಿಬೋದು, ಜೋಳನೂ ಬೆಳಿಬೋದು. ಹಂಗರ್ಥ ನೀವು ಭತ್ತ ಪಾಲಿಯೋಸಲ್ಲಿ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಏನು ಜಾಸ್ತಿ ಸಿಗಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೆಲೆ ಇರಬೇಕು, ಕಡಿಮೆ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಆದಾಯ ಕೊಡಬೇಕು. 1-2 ಹೂವು ಇತ್ತು ಅಂತಂದ್ರೂ ಅಟ್ಲೀಸ್ಟ್, ಈಗ ನಾನು ಹೇಳಿದೆ ಗುಲಾಬಿ ಅಂತೇಳಿ, ಒಂದು ಗುಲಾಬಿ ಪಾಲಿಹೌಸಲ್ಲಿ ಬೆಳೆಯುವಂಥ ವೆರೈಟಿ ಒಂದು ಗುಲಾಬಿನೇ ನಿಮಗೆ 5 ರೂಪಾಯಿ ಕೊಡಬೇಕು. ಅದೇ ಈ ಗೊಂಚು ಗೊಂಚಲಾಗಿ ಬಿಡುವಂಥ ಗುಲಾಬಿ ತಳಿಗಳನ್ನೇನಾದ್ರು ಒಳಗಡೆ ಹಾಕಿ, ನಿಮಗೆ ಒಂದು ಗುಲಾಬಿನ 50 ಪೈಸೆಗೆ ಕೇಳೋದು, ನಿಮಗೆ ಯಾರು 4-5 ರೂಪಾಯಿ ಕೇಳೋದಿಲ್ಲ. ಸೊ ಹಾಗಾಗಿ ತಳಿಗಳ ಆಯ್ಕೆ ಹಾಗೂ ಬೆಳೆಯ ಆಯ್ಕೆ ಭಾಳ ಸೂಕ್ತ ಆಗಿರುತ್ತೆ. ಆಮೇಲೆ ಜಾಗದ ಆಯ್ಕೆ, ನಾನು ಅವಾಗಲೇ ಹೇಳ್ದಂಗೆ ಅಕ್ಕಪಕ್ಕ ನೀರು ನಿಲ್ಲುವಂಥದ್ದಾಗಿರ್ಬೋದು, ಅಥವಾ ಗುಡ್ಡದ ತುದಿ ಒಳಗೆ ಹಾಕಿದರೆ ಗಾಳಿಗೆ ಅತಿ ಹೆಚ್ಚು ಗಾಳಿ ಬಿದ್ದು ಎಂಟೈರ್ ಪಾಲಿಯೋಸೆ ಕಿತ್ಕೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗಾಳಿ ಅತಿ ಗಾಳಿ ಬೀಸುವಂಥ ಕಡೆಗೆ, ಗುಡ್ಡದ ಸೈಡಲ್ಲಾಗಿರ್ಬೋದು, ಗುಡ್ಡದ ತುದಿ ಒಳಗೆ ಅತಿ ಹೆಚ್ಚು ಗಾಳಿ ಬೀಸುವಂಥ ಕಡೆಗೆ ಇದನ್ನು ಹಾಕಲೇಬಾರದು, ಬಯಲು ಪ್ರದೇಶದಲ್ಲಿ ಹಾಕಬೇಕು. ಆಮೇಲೆ ಸುತ್ತಮುತ್ತ ಮರಗಳು ಅಟ್ಲೀಸ್ಟ್ 10-12 feet 10-12 feet ದೂರದಲ್ಲಿರ್ಬೇಕು. ಮರದ ಪಕ್ಕನೇ ಸುತ್ತಮುತ್ತ ಮರ ಇರುತ್ತೆ, ಅದರಲ್ಲೇ ಹಾಕ್ಬಿಟ್ರೆ ಬಿಸಿಲಿನ ಸಮಸ್ಯೆ, ಸೂರ್ಯನ ಕಿರಣದ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂದರೆ ಯಾವುದೋ ಮಧ್ಯಾಹ್ನದ ಬಿಸಿಲು ಮಾತ್ರ ಒಂದು 3 hours ಸಿಗುತ್ತೆ, ಬಿಟ್ಟರೆ ಬೆಳಗ್ಗೆ ಬಿಸಿಲು ಮತ್ತು ಸಾಯಂಕಾಲದ ಬಿಸಿಲು ಮರದ ನೆರಳೆ ಬಿದ್ದುಬಿಡುತ್ತೆ. ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಮತ್ತು ಸೂರ್ಯ ಮುಳುಗಬೇಕಾದ್ರೆ ಸುತ್ತ ಮರಗಳಿತ್ತು ಅಂತಂದರೆ ಬರೀ ನೆರಳೇ ಇರುತ್ತೆ, ಹಾಗಾಗಿ ರೋಗ ಮತ್ತು ಕೀಟಗಳು ಜಾಸ್ತಿ ಆಗುತ್ತೆ. ಆಮೇಲೆ ಬರೀ ಎಲೆಗಳ ಬೆಳವಣಿಗೆ ಆಗುತ್ತೆ, ಆಮೇಲೆ ಹೂವು ಮತ್ತು ಕಾಯಿ ಕಚ್ಚುವಂಥದ್ದು ಭಾಳ ಕಡಿಮೆ ಆಗುತ್ತೆ. ಹಾಗಾಗಿ ಅದೊಂದು ನೆನಪಿಟ್ಕೋಬೇಕು, ಅಟ್ಲೀಸ್ಟ್ 10-12 feet ದೂರ ಇರಬೇಕು ಮರಗಳಾಗಿರ್ಬೋದು. ಆಮೇಲೆ ಮಣ್ಣು, ನಾನು ಹೇಳಿದೆ ಅತಿಯಾದ ಗೊರಚು ಮಣ್ಣಾಗಿರ್ಬೋದು ಅಥವಾ ಕಪ್ಪು ಮಣ್ಣು, ನೀರು ಹಿಂಗದಲ್ಲೇ ಹೋಗೋವಂಥ ಕಪ್ಪು ಮಣ್ಣಾಗಿರುವಂಥದ್ದು ಅದು ಇದಕ್ಕೆ ಸೂಕ್ತ ಅಲ್ಲ. ಅಂದರೆ ಕೆಂಪು ಮಣ್ಣಿತ್ತು, ಆಮೇಲೆ ಏರ್ ಮಡಿ ಮಾಡಬೇಕು ಮಿನಿಮಮ್, ನಾವು ಮಡಿ ಒಳಗೇ ಪ್ಲಾಂಟಿಂಗ್ ಮಾಡಬೇಕು ಮಿನಿಮಮ್ ಅಂತ ಅಂದ್ರೂ ಅದು 50-50 centimeters ಇರಬೇಕು. ಅಂದರೆ ಒಂದು 2 feet 1.5 to 1.75 feet 2 feet ಮೇಲ್ಪಟ್ಟೆನೇ ಇರಬೇಕು ಏರು ಮಡಿ ಒಳಗಡೆ ನಾಟಿ ಮಾಡೋದ್ರಿಂದ ನಿಮಗೆ ಬೇರುಗಳಿಗೆ ಒಳ್ಳೆ ಉಸಿರಾಟಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ ಏರು ಮಡಿ ಮಾಡಿದಾಗ. ಆಮೇಲೆ ಹೆಚ್ಚು ನೀರು ಏನಿರುತ್ತೆ ಅದು ಬಸಿದು ಹೋಗ್ಬಿಡುತ್ತೆ ಏರು ಮಡಿ ಮಾಡೋಂಥದ್ದು. ಇದು ಇಷ್ಟು ಮಣ್ಣಿನ ಇದು. ಆಮೇಲೆ ನಾನು ಆವಾಗಲೇ ಹೇಳಿದೆ, ನಿಮ್ಮ ಅವಶ್ಯಕತೆ ತಕ್ಕಂತೆ ನಿಮಗೆ ಪಾಲಿ ಹೌಸ್ ಬೇಕೋ ಅಥವಾ ಶೇಡ್ ಹೌಸ್ ಬೇಕೋ ಅದನ್ನು ಡಿಸೈಡ್ ಮಾಡಬೇಕು. ನಿಮಗೆ ಶೇಡ್ ಹೌಸಲ್ಲಿ ನೀವು ಎಲ್ಲದನ್ನು ಬೆಳಿಲಿಕ್ಕಾಗಲ್ಲ, ಪಾಲಿ ಹೌಸ್ನಲ್ಲಿ ಎಲ್ಲ ಬೆಳಿಬೋದು ಬಟ್ ಕಾಸ್ಟ್ ಜಾಸ್ತಿ. ಹಂಗಾಗಿ ನೀವು ಆ ಸ್ಟ್ರಕ್ಚರ್ ಡಿಸೈಡ್ ಮಾಡಬೇಕು ಯಾವುದು. ನಾನು ಯಾವ ಬೆಳೆ ಬೆಳಿಬೇಕು ಅಂತಿದ್ದೀನಿ, ನನ್ನ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಮಾರುಕಟ್ಟೆ ಬೆಲೆ ಜಾಸ್ತಿ ಇದೆ, ಅಥವಾ ನನ್ನ ನೆಟ್ವರ್ಕ್ ಎಷ್ಟಿದೆ. ಈಗ ನಾನು ಆರ್ಕಿಡ್ ಬೆಳಿಬೇಕು ಅಂತ ಹೋಗ್ತೀನಿ, ಆರ್ಕಿಡ್ ಲೋಕಲ್ ಮಾರ್ಕೆಟಲ್ಲಿ ಹೋಗೋದಿಲ್ಲ. ಹಾಗಾಗಿ ನಿಮಗೆ ಬೆಂಗಳೂರು, ಗೋವಾ ಅಥವಾ ಬೆಳಗಾಂ ಮಾರ್ಕೆಟ್ದು ನಿಮಗೆ ಲಿಂಕ್ ಇರಬೇಕು. ಹಂಗಿದ್ದಾಗ ಮಾತ್ರ ಆ ಥರದ್ದು ಬೆಳೆಗಳನ್ನ ಬೆಳಿಬೇಕು. ಇಲ್ಲಪ್ಪ ನನಗೆ ಲಿಂಕ್ ಇಲ್ಲ, ನನಗೆ ಲೋಕಲ್ ಮಾರ್ಕೆಟ್ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂತ ಅಂದಾಗ ಲೋಕಲಲ್ಲಿ ಏನು ಕೇಳ್ತಾರೆ, ನೀವು ತರಕಾರಿ ಬೆಳೆಯುವಂಥದ್ದು ಯಾವುದು, ಟೊಮೊಟೊ ಬೆಳೆಯುವಂಥದ್ದು ಅಥವಾ ಇಂಗ್ಲೀಷ್ ಕುಕುಂಬರ್ ಬೆಳೆಯುವಂಥದ್ದು, ಕ್ಯಾಪ್ಸಿಕಮ್ ಬೆಳಿಬೋದು, ಈಗ ಕ್ಯಾಪ್ಸಿಕಮ್ ಅಂತೂ ಎಲ್ಲ ಕಡೆಗೂ ಸೇವಿಸ್ತಾರೆ, ಸೊ ಈ ಥರದ್ದು ಬೆಳಿಬೋದು. ಇಂತಿಷ್ಟು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನೆಲ್ಲ ಬೆಳೆದ್ರೆ ಲಾಭದಾಯಕ. ಅದ್ ಬಿಟ್ಟು ಬೇರೆ ಈ ಬೆಳೆಗಳನ್ನ ಬಿಟ್ಟು ಬೇರೆ ಬೆಳೆ, ಆಮೇಲೆ ಇವನ್ ಇತ್ತೀಚೆಗೆ ಮಲ್ಟಿ ಸ್ಟೋರಿಡ್ ಇದು ಏನು ಏಲಕ್ಕಿ ಬೆಳೀತಾ ಇದ್ದಾರೆ, ಆಮೇಲೆ ಇವನ್ ಅರಿಶಿನ ಬೆಳೀತಾ ಇದ್ದಾರೆ. ಅರಿಶಿನ ಭಾಳ ಸೂಕ್ತ, ಈ ಇಲ್ಲೇ ಸಿರ್ಸಿ ಸುತ್ತಮುತ್ತ ಒಂದು ಬೆಳೀತಾ ಇದ್ದಾರೆ. ಅರಿಶಿಣನ ಮಲ್ಟಿ ಸ್ಟೋರೇಜ್ ಸಿಸ್ಟಮ್ ಪಾಲಿಹೌಸ್ ಒಳಗಡೆ ಮಲ್ಟಿ ಸ್ಟೋರೇಜ್ ಸಿಸ್ಟಮ್ ಅಂದ್ರೆ ಒಂದ್ರ ಮೇಲೆ ಒಂದು, ಈಗ ನಾವು ಹೆಂಗೆ ನೀವೆಲ್ಲ ಇದನ್ನ ರೇಷ್ಮೆ ರೇಷ್ಮೆ ಅಟ್ಟದ ರೇಷ್ಮೆ ಒಳಗೆ ಹೆಂಗೆ ಚಂದ್ರಿಕೆನ ಒಂದ್ರ ಮೇಲೊಂದು ಇಡ್ತಾರೆ ಆ ತರ ಇದನ್ನು ಕೂಡ ಒಂದ್ರ ಮೇಲೆ ಒಂದು ಜೋಡಿಸಿರೋಂಥ ಬೆಡ್ಗಳನ್ನ, ಅಂದ್ರೆ ಕೋಕೋಪೀಟ್ ಯೂಸ್ ಮಣ್ಣನ್ನು ಯೂಸ್ ಮಾಡೋಕ್ಕಾಗಲ್ಲ ಇಲ್ಲಿ ಮಾಧ್ಯಮವಾಗಿ, ಕೋಕೋಪೀಟ್ ತೆಂಗಿನಾರಿನ ಪುಡಿ ತುಂಬಾ ಲೈಟ್ ವೈಟ್ ಇರುತ್ತೆ, ಹಂಗಾಗಿ ಅಟ್ಟ ಪದ್ಧತಿಯಲ್ಲಿ ಆರಾಮಾಗಿ ಅದನ್ನ ಬೆಳಿಬಹುದು. ಸೊ ಈ ತರದ್ದು ವಿನೂತನವಾಗೂ ಯೋಚನೆ ಮಾಡಬೇಕು, ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತೀವಿ, ವಿನೂತವಾಗಿ ಯೋಚನೆ ಮಾಡಿ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ನಿಮಗೆ ಹೊರಗಡೆ ಮಾರ್ಕೆಟ್ ಇಂದ ಲಿಂಕ್ ಇರಬೇಕು, ಅವಾಗ ಆ ತರದ ಬೆಳೆಗಳನ್ನ ನೀವು ಬೆಳಿಬಹುದು. ಅಂದ್ರೆ ಇದ್ರ ಬಗ್ಗೆ ಒಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಅಥವಾ ಎಂತ ಒಂದು ಮಾದರಿ ತೋಟವನ್ನ ಅಥವಾ ಈ ರೀತಿ ಬೆಳೆದಂತ ತೋಟವನ್ನ ನೋಡಬೇಕು ಅಂತ ಹೇಳಿದಾಗ ಈ ಸಿಗ್ತಾವ ನಮ್ಮ ಜಿಲ್ಲೆಯೊಳಗೆ? ಹೌದು ಸರ್, ಬಹಳಷ್ಟು ಇದಾವೆ. ಇವನ್ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬಂದ್ರೆ ನಮ್ಮಲ್ಲೂ ಕೂಡ ಪಾಲಿ ಹೌಸ್ಗಳೆಲ್ಲ ಇದಾವೆ. ಸೊ ನಮ್ಮಲ್ಲೂ ಹೂಗಳು ಬೆಳೆದಿದ್ದೀವಿ, ತರಕಾರಿಗಳು ಬೆಳೆದಿದ್ದೀವಿ, ಆಮೇಲೆ ನರ್ಸರಿಗಳಿದಾವೆ ನಮ್ಮದು ಕೂಡ, ಇಲ್ಲೂ ಬಂದು ನೋಡ್ಬೋದು. ಅಥವಾ ನಮ್ಮ ಹತ್ರ ಬಂದರೆ ಕೆಲವು ರೈತರುಗಳು ಕಾಂಟ್ಯಾಕ್ಟ್ ಇದಾವೆ, ಸೊ ಅದರಲ್ಲೂ ಕೊಡ್ತೀವಿ, ಅಲ್ಲೂ ಹೋಗಿ ವಿಸಿಟ್ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಹರ್ಷವರ್ಧನ್, ಇಷ್ಟೆಲ್ಲ ಈ ಪಾಲಿ ಹೌಸ್ ಪದ್ಧತಿಯೊಳಗೆ ಅನೇಕ ರೀತಿಯಿಂದ ಇದು ಮಾಡ್ಕೋಬಹುದು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತು ನಮ್ಮ ವಾತಾವರಣಕ್ಕೆ ತಕ್ಕಂತೆ ಹೇಗೆ ನಿರ್ವಹಿಸಬೇಕು, ಎಂತೆಂಥ ಬೆಳೆಗಳನ್ನು ಹಾಕಬೇಕು, ಎಲ್ಲಿ ಕಾಳಜಿ ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಕಿಸಾನವಾಣಿಯಲ್ಲಿ ಸಂರಕ್ಷಿತ ಬೇಸಾಯ ತಂತ್ರಜ್ಞಾನ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಹರ್ಷವರ್ಧನ್ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಈಗ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಮಜ್ಗರ್ ಸಾಬ್. गुड वेरी गुड एक बार फिर करेंगे भूकंप आते ही खुली जगह में जाओ ना जा पाए तो पहले झुको सर को ढको किसी चीज को मजबूती से पकड़ो या किसी कोने में सर ढक कर खड़े हो जाओ आप भी भूकंप से बचना सीखिए तैयारी में है समझदारी आपके हित में तत्पर एनडीए में ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲ ಆಮೇಲೆ ಮೊದಲು ಎಲ್ಐಸಿ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9444864951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇಂದಿನ ಜನಪದ ಸಂಗೀತದಲ್ಲಿ ನಾಗಪ್ಪ ಸಣಕುಸಗೌಡ ಅವರಿಂದ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಪೋದರು ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗಲ ನದಿ ಗಟ್ಟೆ ಪೋದರು ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಗಂಡನಲ್ಲ ನಾನೆಂದು ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಸನ್ಯಸಿಗಾರ ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲ ಮುದ್ದು ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ ರಂಗಯ್ಯ ತಯಾರು ಇಲ್ಲದೆ ಕುಡಿದ ರಂಗಯ್ಯ ತಯಾರು ಇಲ್ಲದೆ ಕುಡಿದ ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ತ ಹೋರಾಟಗಳ ಮಾಡಿದ ಸಿಕ್ಕವ ನಿಲ್ಲುವನೋ ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ ರಂಗಯ್ಯ ಓರು ಇಲ್ಲದೆ ಕುಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ನಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತಗೆ ಹೋರಾಟಗೊಳ ಮಾಡಿದ ರಂಗಯ್ಯ ಹೋರಾಟಗೊಳ ಮಾಡಿದ ಸಿಕ್ಕವನೇಳುವನು ಅಮನ ಕೈಯ ಸಿಕ್ಕದೆ ಓಡುವನು ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ ಗಂಡ ದಂಡಿಗೋದೋ ಮಡದಿ ಸಣ್ಣ ಹೊಳಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣ ಗಂಡ ದಂಡಿಗೋದೋ ದಂಡಿ ಹೋಗುವಾಗೆ ಏನ ನೆಟ್ಟೆವೋದು ಗಂಡ ಏನ ನೆಟ್ಟೆವೋದು ಬಾಳೆ ನೆಟ್ಟೆ ಓದು ಓದು ಗಂಡ ಬಾಳೆ ನೆಟ್ಟೆ ಓದು ಏನ ನೆಟ್ಟೆ ಓದು ಗಂಡ ಬಾಳೆ ನೆಟ್ಟೆ ಓದು ನೆಟ್ಟೆ ಓದು ಗಂಡ ಬಾಳೆ ನೆಟ್ಟೆ ಓದು ಏನ ನೆಟ್ಟೆ ಓದು ಗಂಡ ಬಾಳೆ ನೆಟ್ಟೆ ಓದು ಬಾಳೆ ನೆಟ್ಟೆವಾದು ಬಾಳೆ ನಾರಿ ದಂಗೆ ನೆರೆದಳು ಎನ ಮಡೋದಿಯೋ ಬಾಳೆ ನಾರಿ ದಂಗೆ ನೆರೆದಳು ಎನ ಮಡೋದಿಯೋ ಏಳು ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಾಗಿಲಾಲ ನಿಂತೆ ಕಂಡು ಬಾಗಿಲಾಲ ನಿಂತೆ ಕಂಡು ಬಾಗಿಲಾಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದು ಗಂಡ ಮನೆಯ ಹಾಲಾರಂದೆ ಕರೆದು ಮನೆಯ ಹಾಲಾರಂದೆ ಕರಿದ ಗಂಡ ಮಡದಿ ಹಿತ ನದಳು ಮಡದಿ ಎರಗೊಟ್ಟೆ ಬಂದಳು ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರು ಆಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರು ಆಕೆ ಇನ್ನಾಗ ತಂದ ನೀರು ನಿನ್ನೆಗ ತಂದ ನೀರು ಮೊನ್ನೆಗೆ ಮಾಡಿ ದಡುಗೆ ಇನ್ನಾಗ ತಂದ ನೀರು ಮೊನ್ನೆಗೆ ಮಾಡಿ ದಡುಗೆ ಮೊನ್ನೆಗೆ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ಮೊನ್ನೆಗೆ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಓದು ಗೆಣೆಗಾರ ಬಂದೆ ಉಂಡೆ ತಿಂದೆ ಓದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಓದು ಗೆಣೆಗಾರ ಬಂದೆ ಉಂಡೆ ತಿಂದೆ ಓದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದೋ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೇ ವಾದೋ ಯಾವಾಗ ಕಲತೆ ಮುಡದೆ ಬುದ್ದೆ ಯಾವಾಗ ಕಲತೆ ಮಡದೆ ನೆಟ್ಟ ಸಾಮಿಗೆ ನೆಟ್ಟ ಹಂಗೊಳವೋದಿಲ್ಲೋ ನೆಟ್ಟ ಸಾಮಿಗೆಯೋ ನೆಟ್ಟ ಹಂಗೊಳವೋದಿಲ್ಲವೋ ಮುಡಿದ ಮಾಲಿಗೆ ಮುಡಿದ ಹಂಗೊಳವೋದಿಲ್ಲೋ ಮುಡಿದ ಮಾಲಿಗೆಯೋ ಮುಡಿದ ಹಂಗೊಳವೋದಿಲ್ಲೋ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು